ಇದುವರೆಗೆ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿಯಲ್ಲಿ ಅಂತರಬೆಳೆಯಾಗಿ ಬೆಣ್ಣೆ ಹಣ್ಣಿನ ಕೃಷಿಯಲ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ತೊಳಲು ಗ್ರಾಮದ ಕೃಷಿಕ ಜೆಸಿ ಶೇಖರ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕಿನ ತೊಳಲು ಗ್ರಾಮದ ಪ್ರಗತಿಪರ ಕೃಷಿಕರಾದ ಜೆಸಿ ಶೇಖರ್ ಅವರು ನಮ್ಮೊಂದಿಗೆ ಇದ್ದಾರೆ. ಮುಖ್ಯವಾಗಿ ಕಾಫಿ ಬೆಳೆಯನ್ನ ಬೆಳೆದುಕೊಳ್ತಾರೆ, ಅದರಲ್ಲಿ ಅಂತರ್ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಬೆಣ್ಣೆ ಹಣ್ಣಿನ ಕೃಷಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಬೆಣ್ಣೆ ಹಣ್ಣಿನ ಕೃಷಿಯಲ್ಲಿನ ಅವರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಶೇಖರ್ ಅವರಿಗೆ. ನಮಸ್ಕಾರ ಶೇಖರ್ ಅವರು, ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ? ನಾನು ಆಕ್ಚುಲಿ ನನ್ನ ಮೂಲತಃ ಮೂಡಿಗೆರೆಯವನು. ಇಲ್ಲಿಗೆ ಬಂದು 20 ವರ್ಷ ಆಯ್ತು ತೊಳಲು ಗ್ರಾಮಕ್ಕೆ. ಇಲ್ಲೊಂದು 20 ಎಕರೆ ಜಮೀನನ್ನು ನಾನು ಕೊಂಡ್ಕೊಂಡು ಅದರಲ್ಲಿ ಕಾಫಿ ತೋಟ ಮಾಡ್ತಾ ಇದ್ದೆ, ಮಾಡ್ತಾ ಇದ್ದೀನಿ ಈಗಲೂ. ಮೊದಲು ಕೂಡ ಊರಲ್ಲಿ ಕಾಫಿನೇ ಕೂಡ ರೋಬಸ್ಟ ತೋಟನೇ ಮಾಡ್ತಾ ಇದ್ದಿದ್ದು, ಅರೇಬಿಕಾ ತೋಟ ಇರಲಿಲ್ಲ ಅಲ್ಲಿ. ಇಲ್ಲಿ ಬಂದಾಗ ಅರೇಬಿಕಾ ತೋಟ ಇದೆ. ಇಲ್ಲಿ ಅರೇಬಿಕಾ ರೋಬಸ್ಟ ಎರಡೂ ಮಾಡ್ತಿದ್ರೆ ಹೇಗೆ? ಏನಾಯ್ತು ಅಂದ್ರೆ ನಾನು ಬಂದಾಗ ಅರೇಬಿಕಾ ಏರಿಯಾನೇ ಇದ್ದೆ, ಪ್ಯೂರ್ಲಿ ಇಲ್ಲಿ ರೋಬಸ್ಟ ಇರಲಿಲ್ಲ. ನಾನು ಬಂದ ಮೇಲೆ ಏನಾಯ್ತು, ಮಾಡ್ತಾನೆ ಇದ್ದೆ. ಅನಂತರ ದಿನಗಳಲ್ಲಿ ಮಳೆ ವೈಪರೀತ್ಯದಿಂದಾಗಿ ಬೋರರ್ಸ್ ಜಾಸ್ತಿ ಆಗಿದ್ರಿಂದ ಈ ಪೂರ್ಣ ಪ್ರಮಾಣದಲ್ಲಿ ರೋಬಸ್ಟಕ್ಕೆ ನಾನು ಕನ್ವರ್ಟ್ ಆಗಿದ್ದೀನಿ. ಪೂರ್ಣ ಪ್ರಮಾಣದಲ್ಲಿ ರೋಬಸ್ಟಕ್ ಆಗಿದೆ, ಪ್ರಮಾಣದಲ್ಲಿ ಕನ್ವರ್ಟ್ ಆಗಿದ್ದೀನಿ. ಯಾಕೆ ರೋಬಸ್ಟಕ್ ಹೋದ್ರಿ? ಇಲ್ಲ ಯಾಕೆ ಹೋಗಂದ್ರೆ ಇಲ್ಲಿನ ಹವಾಗುಣ ವೈಪರೀತ್ಯ ಏನಾಯ್ತು, ಪ್ರತಿ ವರ್ಷ ನಾನು 6,000 ಗಿಡ ಹೋಗಿ ಹಾಕೋದು, ಬರೋ ವರ್ಷ ಮತ್ತೆ 6,000, ಪ್ರತಿ ವರ್ಷ ಆಗ್ತಾ ಆಗ್ತಾ ನನಗೇನಾಯ್ತು, ಫೈನಾನ್ಷಿಯಲಿ ಬರ್ಡನ್ ಆಗ್ತಾ ಬಂತು. ಇಲ್ಲಿ ನಾವು ಬಚಾವ್ ಹೋಗಕ್ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ರೋಬಸ್ಟಕ್ ಹೋದೆ. ಈ ರೋಬಸ್ಟದಲ್ಲಿ ಅಷ್ಟು ಪ್ರಮಾಣದಲ್ಲಿ ಹೋಗೋದಿಲ್ವಾ? ರೋಬಸ್ಟದಲ್ಲಿ ಬೋರರ್ ಅನ್ನ ಪದನೇ ಇಲ್ಲ. ಸಾಮಾನ್ಯವಾಗಿ ನಾವು ರೋಬಸ್ಟ ಒಂದ್ಸರಿ ಹಾಕಿದ್ಮೇಲೆ ಅಲ್ಲಿ ಇಲ್ಲಿ ಸ್ವಲ್ಪ ಹೋಗ್ಕೊಳ್ಳಿ ಬರ್ತಾ ಒಂದು 5-6 ವರ್ಷ 10 ವರ್ಷ ಆದ್ಮೇಲೆ ಅದು ಹೋಗೋದೇ ಇಲ್ಲ. ಎಲ್ಲೋ 100-1,000 ಒಂದು 2 ಗಿಡ ಹೋಗ್ಬದ್ಬಿಟ್ರೆ ರೋಬಸ್ಟ್ ಯಾವ್ದು ಕಾರಣಕ್ಕೂ ಸಾಯೋದೇ ಇಲ್ಲ. ಅರೇಬಿಕಕ್ಕೆ ಯಾಕೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ? ಅಲ್ಲ ಅಂದ್ರೆ ಅದು ಬೋರರ್ ಹುಳ ಇದೆಯಲ್ಲ, ಟೆಂಪರೇಚರ್ ಹೆಚ್ಚಾದ ತಕ್ಷಣ ಅದು ತನ್ನ ಮಲ್ಟಿಪ್ಲೈ ಮಾಡ್ತದೆ, ಅದು ಸಂಖ್ಯೆ ಜಾಸ್ತಿ ಆದಷ್ಟು ಬೋರರ್ಗಳ ಸಂಖ್ಯೆನೂ ಜಾಸ್ತಿ ಆಗ್ತದೆ, ಹುಳುಗಳ ಸಂಖ್ಯೆ ಜಾಸ್ತಿ ಆಗಿಬಿಡ್ತದೆ. ಅವಾಗುಣ ಈ ಟೆಂಪರೇಚರ್ ಏನು, ನಮ್ಮ ಅರೇಬಿಕಕ್ಕೆ 30 ಟೆಂಪರೇಚರ್ ಒಳಗಿರಬಹುದು ಅನಿಸ್ತದೆ ನನ್ನ ಲೆಕ್ಕದಲ್ಲಿ. ಅದಕ್ಕಿಂತ ಒಂಚೂರು 25 ಮೇಲೆ ಹೋದ ತಕ್ಷಣ ಬೋರರ್ಗಳ ಹಾವಳಿ ಜಾಸ್ತಿ ಆಗ್ತದೆ. ಮೊದಲೆಲ್ಲ ಇಲ್ಲಿ 60-70 ಇಂಚ್ ಮಳೆ ಆಗ್ತಾ ಇತ್ತು, 13-16 ತುಂಬಾ ಮಳೆ ಕಡಿಮೆ ಆಯ್ತು, 27 ಇಂಚಿಗೆ ಬಂದ್ಬಿಡ್ತು. ಆಗ ಏನಾಯ್ತು, ಭೂಮಿಲಿ ಕೂಡ ಮಾಯಿಶ್ಚರ್ ನಿಲ್ಲಿಲ್ಲ, ಟೆಂಪರೇಚರ್ ತುಂಬಾ ಜಾಸ್ತಿ ಆಯ್ತು, ಬೋರರ್ಗಳ ಸಂಖ್ಯೆ ತುಂಬಾ ಜಾಸ್ತಿ. ಹಾಗಾಗಿ ತೋಟ ಹೋಗ್ತಾ ಬಂತಲ್ಲ, ಇನ್ ಬಚಾವಿಲ್ಲ ಅಂತ ಹೇಳಿ ನಾನು ರೋಬಸ್ಟ ತೋಟಕ್ಕೆ ಮರ್ಜಿ ಅದೇ. ಈ ಅರೇಬಿಕಾ ಮತ್ತೆ ರೋಬಸ್ಟಕ್ಕೆ ನಾವು ಹೋಲಿಸಿ ನೋಡಿದಾಗ ರೋಬಸ್ಟ ಒಂದಷ್ಟು ಸುಲಭದ ಕೆಲಸ ಅಂತ ಹೇಳಿ ಹೇಳ್ತಾರೆ, ಏನೆಲ್ಲ ಕೆಲಸ ಸುಲಭ ಆಗುತ್ತೆ? ಅಲ್ಲ, ಕೆಲಸ ಸುಲಭ ಅನ್ನೋ ವಿಷಯ ಬೇರೆ, ಅಲ್ಲೂ ಕೆಲಸ ಮಾಡಬೇಕು ಇಲ್ಲೂ ಕೆಲಸ ಮಾಡಬೇಕು. ಅರೇಬಿಕಾ ತೋಟದಲ್ಲಿ ಏನಾಗ್ತದೆ, ಆನ್ ಟೈಮ್ ಕೆಲಸ ಆಗ್ಲೇಬೇಕು. ಏನು ನಾವು ಕೀಟನಾಶಕ ಬಳಸೋದಾಗ್ಲಿ ರೋಗನಾಶಕ ಬಳಸೋದಾಗ್ಲಿ ಇವೆಲ್ಲ ಇನ್ ಟೈಮ್ ಮಾಡಿದ್ರೆ ಮಾತ್ರ ಅರೇಬಿಕಾ ತೋಟ ಉಳಿಸಿಕೊಳ್ಬಹುದು. ಒಂದು ಸೀಸನ್ ಕೆಲಸ ಕೂಡ ನಾವು ಡಿಲೇ ಮಾಡಿದ್ರೆ ಆ ವರ್ಷದ ಬೆಳೆ ಹೋಗ್ತದೆ, ಮತ್ತೆ ಒಂದು 25% ತೋಟನೇ ಹೋಗ್ಲಿಕ್ಕೆ ಸಾಧ್ಯ. ಉದಾಹರಣೆಗೆ ಬೋರರು, ಮೇ ತಿಂಗಳು ಒಳಗೆ ನಾವು ಬೋರರಿಗೆ ಏನು ಲಿಂಡಾನ್ ಅಂತ ಹೇಳ್ತೀವಿ, ಕೀಟನಾಶಕವನ್ನು ನಾವು ಗಿಡಗಳಿಗೆ ಹಚ್ಚದ ಹೋದ್ರೆ ಆ ವರ್ಷ ಮಳೆನೂ ಏನಾದ್ರು ಸ್ವಲ್ಪ ಲೇಟ್ ಆಗಿ ಬಂದ್ಬಿಟ್ರೆ ತುಂಬಾ ಬೋರರ್ಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಅದು ನಮ್ಗೆ ಕಾರ್ಮಿಕರ ಕೊರತೆ ಇರಬಹುದು, ಇವೆಲ್ಲ ನೋಡಿದಾಗ ಅದು ನನಗೆ ಬೇಡ ಅನಿಸ್ತು. ಹಾಗಾಗಿ ನಾನು ರೋಬಸ್ಟಕ್ಕೆ ಹೋದೆ. ರೋಬಸ್ಟ ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ? ರೋಬಸ್ಟ ನಾನು ಈಗ ಹಾಕಿ ಗಾಲೆ ಕಣ್ಣೋಟಾಗಿ 8-10 ವರ್ಷ ಆಯ್ತು ಹಾಕೊಂಡಿದ್ದೀನಿ. ಎಲ್ಲವೂ ಕೂಡ ಫಸಲು ಕೊಡ್ತಾ ಇದೆಯಾ? ಹೇಗೆ 8-10 ವರ್ಷ ಆಯ್ತು, ಅದ್ರೊಳಗೆ ಈಗ ಅರೇಬಿಕಾ ಗಿಡ ಇಟ್ಕೊಂಡಿದ್ದೀನಿ, ಆದ್ರೂ ಈಗ ಫುಲ್ಲಿ ರೋಬಸ್ಟ ತೋಟ ಅಂತ ಹೇಳಲಿಕ್ಕೆ ಬಂದಿದ್ದೆ. 8-10 ವರ್ಷ ಆಯ್ತು, ಎಲ್ಲದೂ ನಾನು ಈ ಮಾಡರ್ನ್ ವೆರೈಟಿಗಳನ್ನ ಹಾಕೊಂಡಿದ್ದೀನಿ, ಏನು ಸಿಂಟಾರು 274 ಹೀಗೆಲ್ಲ ಇದೆ. ಏನಾದ್ರೂ ವಿಶೇಷ ನೀವು ಬೆಳೆದಿರತಕ್ಕಂತ ತಳಿಯ ವಿಶೇಷ? 274 ಅನ್ನೋದು ಓಲ್ಡ್ ರೋಬಸ್ಟಾ ಅಂತ ಇದೆ, ಅದರಲ್ಲೊಂದು ಮೇಲ್ದರ್ಜೆಗೆ ನಮ್ಮ ಸೈಂಟಿಸ್ಟ್ ಗಳನ್ನ ಬ್ರೀಡ್ ಮಾಡಿ 274 ನಂಬರ್ ಕೊಟ್ಟರು. ಅದೊಂಚೂರು ಓಲ್ಡ್ ರೋಬಸ್ಟಾಗಿಂತ ಸ್ವಲ್ಪ ಉತ್ತಮವಾದ್ದು, ಕಾಯಿ ಚೆನ್ನಾಗಿ ಬಿಡುತ್ತದೆ, ಗಿಡಗಳ ಸ್ಟ್ರಕ್ಚರು ಚೆನ್ನಾಗಿ ಬರ್ತದೆ. ಓಲ್ಡ್ ರೋಬಸ್ಟಾಗಿ ಹೋಲಿಸಿದ್ರೆ ಇದು ಸ್ವಲ್ಪ ಕಾಫಿಯ ಕ್ವಾಲಿಟಿಲೂ ಚೆನ್ನಾಗಿ ಬರುತ್ತೆ, ತೂಕ ಚೆನ್ನಾಗಿ ಬರ್ತದೆ, ಆ ರೀತಿಯಲ್ಲಿ ಅದು ಒಳ್ಳೆಯ ವೆರೈಟಿ. ಮತ್ತು ಈಚೆಗೆ C.R. ಅಂತ ಒಂದು ವೆರೈಟಿ ಬಿಡುಗಡೆ ಮಾಡಿದ್ರು, ಅದನ್ನು ಕೂಡ ನಾನೊಂದು 1000 ಗಿಡ ಕಸಿ ಕಟ್ಟಿದ ಗಿಡ ತಂದಾಗ್ತದೆ, ಕಾಫಿ ಬೋರ್ಡ್ನರ್ ಸಕಲೇಶ್ಪುರ ಇದರಿಂದ ಕೊಟ್ಟರು, ಆ ಗಿಡನೂ ಹಾಕಿದ್ದೀನಿ, ಅದು ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲಿ ಏನಾಗ್ತದೆ, ಕಸಿ ಕಟ್ಟಿದ ಗಿಡ ಹಾಕೋದ್ರಿಂದ ತನ್ನ ತಾಯಿ ಗುಣವನ್ನು ಇಟ್ಕೊಂಡಿರ್ತದೆ ಅದು, ಹಾಗಾಗಿ ಅದು ಪ್ಯೂರ್ಲಿ C.R. ಅಂತಲೇ ಹೇಳಿ ಬರ್ತದೆ, ಅದು ಗಿಡಗಳು ಫಸಲು ಚೆನ್ನಾಗಿ ಬರ್ತದೆ. ಅದೇ ನಾವು ಬೀಜದ ಗುಣ ತಂದಾಕಿದ್ರೆ ರೋಬಸ್ಟಲ್ಲಿ ಒಂದೇ ಒಂದೊಂದು ಕ್ರಾಸ್ ಬ್ರೀಡಿಂಗ್, ಇದು ಯಾವತ್ತು ತನ್ನ ಗುಣವನ್ನು ರೋಬಸ್ಟ ಬದಲಾಯಿಸ್ತಾ ಹೋಗ್ತದೆ, ಯಾಕೆಂದ್ರೆ ಕ್ರಾಸ್ ಬ್ರೀಡಿಂಗ್ ಆಗಿದ್ರಿಂದ ಒಂದು ಇನ್ನೊಂದು ಗಿಡಕ್ಕೆ ಕೂತ ದುಂಬಿ ಬಂದು ಇಲ್ಲಿ ಬಂದು ಕ್ರಾಸ್ ಮಾಡಿದ್ರಿಂದ ಅದು ಹೆರಿಡಿಟರಿ ಸ್ವಲ್ಪ ಚೇಂಜ್ ಆಗ್ಬೋದು ಅಂತ ನನ್ನ ಅನುಭವ. ಹಾಗಾಗಿ ಈ ಕಸಿ ಕಟ್ಟಿದ ಗಿಡಗಳಿಗೆ ಹೋಗೋದ್ರಿಂದ ತಾಯಿ ಗುಣ ಇಟ್ಕೊಂಡಿರ್ತದೆ, ಗಿಡನು ಚೆನ್ನಾಗಿ ಬರ್ತದೆ. ಕಾಫಿ ನೆರಳಿನಲ್ಲಿ ಬೆಳೀತಕ್ಕಂತ ಒಂದು ಬೆಳೆ, ನೆರಳಿನ ಮರಗಳು ಕೂಡ ಇದಕ್ಕೆ ಬೇಕಾಗುತ್ತೆ. ನಿಮ್ಮ ತೋಟದಲ್ಲಿ ನೆರಳನ್ನ ನೀಡತಕ್ಕಂತಹ ಎಂತೆಂತ ಮರಗಳನ್ನ ನೀವು ಇಟ್ಕೊಂಡಿದ್ದೀರಿ? ನನ್ನ ತೋಟದಲ್ಲಿ ನಾನು ಕೊಂಡ ತೋಟ ಆಗಿದ್ರೆ ಅವ್ರು ಸ್ವಲ್ಪ ಸಿಲ್ವರ್ ಗಿಡ ಹಾಕಿದ್ರು, ಅದನ್ನ ಈಗ ನಾನು ಅರೇಬಿಕ ಗಿಡಗಳು ಇರಲ್ವರೆ ಸಿಲ್ವರ್ ಇಟ್ಕೊಂಡಿದ್ದೆ. ಇತ್ತೀಚಿನಗಳಲ್ಲಿ ಸುಮಾರು 90 ಭಾಗ ಸಿಲ್ವರ್ ಅನ್ನು ತೆಗೆದುಬಿಟ್ಟು ಕಾಡ್ ಮರಗಳನ್ನ ಇಟ್ಕೊಂಡಿದ್ದೀನಿ. ಕಾಡ್ ಮರಗಳಲ್ಲೂ ಕೂಡ ನಮ್ಗೆ ರೋಬಸ್ಟ ತೋಟಕ್ಕೆ ಕೂಡ ಭಾರಿ ಒಳ್ಳೇದು ಅಂದ್ರೆ ಅತ್ತಿ ಮರ ಅಂತ ಹೇಳ್ತೀವಿ, ಗೋಣಿ ಬಸರಿ ಅವಳಿಗೆ ಯಾವ ಮಳೆಗಾಲದಲ್ಲಿ ಎಲೆ ಬಿಡ್ತವೆ ಅಂತ ಮರಗಳನ್ನ ನಾವು ಇಟ್ಕೊಂಡು ಬೇಸಿಗೆಯಲ್ಲಿ ಯಾವಾಗ ಎಲೆ ಬಿಡ್ತವೆ ಅಂತ ಮರಗಳು ತೆಗಿಬೇಕು. ಮಳೆಗಾಲದಲ್ಲಿ ನಮ್ಗೆ ಬಿಸಿಲಿನ ಇದು ಜಾಸ್ತಿ ಬೇಕು, ಬೇಸಿಗೆಯಲ್ಲಿ ತಂಪಬೇಕು. ಈ ಕೆಲವು ಮರಗಳು ಏನಾಗ್ತದೆ ಅಂದ್ರೆ ಅವು ಬೇಸಿಗೆಯಲ್ಲಿ ಎಲೆ ಬಿಟ್ಬಿಡ್ತವೆ, ಮಳೆಗಾಲದಲ್ಲಿ ತಿಕ್ಕಾಗಿ ಬೆಳೀತದೆ, ಅದು ನಮ್ಮ ಕಾಫಿ ಬೆಳೆಗಳಿಗೆ ವ್ಯತಿರಿಕ್ತ ಪರಿಣಾಮವನ್ನು ಕೊಡ್ತದೆ. ಹಾಗಾಗಿ ಅಂತ ಗುರುತಿಸ್ಬಿಟ್ಟು ನಾವು ಯಾವಾಗ ಮಳೆಗಾಲದಲ್ಲಿ ಎಲೆ ಬಿಟ್ಟು ಬೇಸಿಗೆಯಲ್ಲಿ ಸಿಗಿರ್ಬೋದು ಅಂತ ಮರಗಳನ್ನ ಇಟ್ಕೊಂಡು ನಾನು ಆ ಥರನೇ ಮಾಡಿದ್ನಿ. ಹತ್ತಿ ಗೋಣಿ ಬಸರಿ ಇಂಥ ಇನ್ನೂ ತುಂಬ ಕೆಳಗೆ ಮರಗಳಿದ್ದಾವೆ, ಅವೆಲ್ಲ ಮಳೆಗಾಲದಲ್ಲಿ ಎಲೆ ಬಿಡ್ತವೆ, ಬೇಸಿಗೆಯಲ್ಲಿ ಗೋಣಿ ಮರ ಇಂಥವೆಲ್ಲ. ಗೋಣಿ ಮರ ಹತ್ತಿ ಎಲ್ಲ ಇದೆಲ್ಲ, ಅವು ಎರಡು ಮೂರು ರೀತಿಯಲ್ಲಿ ನಮ್ಗೆ ಉಪಯೋಗ ಆಗ್ತದೆ. ಒಂದು ಎರಡು ಸರಿ ಅವು ಎಲೆ ಬಿಡ್ತವೆ, ಎರಡು ಸರಿ ಅವು ಫಸಲು ಬಿಡ್ತವೆ, ಹಣ್ಣು ಆಗಿ ಕೆಳಗೆ ಬೀಳ್ತಾವಲ್ಲ, ಅವೆಲ್ಲ ತುಂಬ ಒಳ್ಳೇದು. ಸಿಲ್ವರ್ ಆದಷ್ಟು ಕಡಿಮೆ ಮಾಡಿದೀನಿ ಅಂತ ಹೇಳಿದ್ರಿ, ಯಾಕೆ ಕಡಿಮೆ ಮಾಡಬೇಕು ಅಂತ ಅನಿಸ್ತು? ಸಿಲ್ವರ್ ಕಡಿಮೆ ಮಾಡ್ಬೇಕಂದ್ರೆ ರೋಬಸ್ಟಕ್ಕೆ ಹೋಗಿದ್ದೀನಲ್ಲ, ರೋಬಸ್ಟಕ್ಕೆ ಅರೇಬಿಕಕ್ಕೆ 60-70 ಭಾಗ ನೆರಳು ಬೇಕು, ರೋಬಸ್ಟಕ್ಕೆ 60-70 ಭಾಗ ಬಿಸಿಲು ಬೇಕು. ಆ ಬಿಸಿಲು ಬೇಕು ಅನ್ನೋ ಉದ್ದೇಶದಿಂದ ಸಿಲ್ವರ್ ತೆಗಿಬೇಕಾಯ್ತು. ಮತ್ತು ಮಾರುಕಟ್ಟೆಯಲ್ಲಿ ಸ್ವಲ್ಪ ಅದಕ್ಕೊಂದಷ್ಟು ಬೆಲೆನೂ ಇದೆ, ಒಳ್ಳೆ ಬೆಲೆ ಇದೆ, ಸ್ವಲ್ಪ ಅಲ್ಲ ಒಳ್ಳೆ ಬೆಲೆ ಇದೆ. ಹಾಗಾಗಿ ನನ್ನ ಫೈನಾನ್ಷಿಯಲ್ ಕಂಡೀಷನು ಮರ ಮಾರೋದ್ರಿಂದ ಬರ್ತದೆ, ಮತ್ತು ತೋಟದಲ್ಲಿ ಇಂಪ್ರೂವ್ ಮಾಡ್ಲಿಕ್ಕೂ ನೆರಳು ಕಡಿಮೆ ಬೇಕಾಗಿದ್ದರಿಂದ ರೋಬಸ್ಟಕ್ಕೆ ಆ ಮರಗಳನ್ನ ತೆಗೆದಿದ್ದೀನಿ. ಮೆಣಸು ಅದಕ್ಕೆ ಮೆಣಸಿದೆ, ಮೆಣಸು ಹಾಕೊಂಡಿದೆ ನನ್ನ ತೋಟದಲ್ಲಿ, ಮೆಣಸು ಇದೆ. ಮೆಣಸು ಅಂದ್ರೆ ಈಗ ಅದೇ ಆ ಸಿಲ್ವರ್ ಮರದಲ್ಲಿ ಸ್ವಲ್ಪ ನಾವು ಹೋಗಿದೆ, ಅದೇನು ಇದಲ್ಲ, ಬಟ್ ಕಾಡ್ ಮರದಲ್ಲಿ ಇರೋದೆಲ್ಲ ಮೆಣಸು ಇಟ್ಕೊಂಡಿದ್ದೀರಿ. ಬೆಣ್ಣೆ ಹಣ್ಣು ಅಥವಾ ಈ ಬಟರ್ ಫ್ರೂಟ್ ಅಂತ ಹೇಳಿ ಕರೀತಾರಲ್ಲ, ಇದನ್ನು ಕೂಡ ನೀವು ಬೆಳ್ಕೊಂಡಿದ್ದೀರಿ, ಎಷ್ಟು ಪ್ರಮಾಣದಲ್ಲಿ ಬೆಳ್ಕೊಂಡಿದ್ದೀರಿ? ನಾನು ಕೊಳ್ಬೇಕಾದ್ರೆ ಅವ್ರು 2 ಮರ ಆಯ್ತು, 1 ಮರ ಸತ್ತೋಯ್ತು, ಅದರದೇ ಬೀಜ ಮಾಡಿ ಒಂದು 15 ಮರ ಬಂದಿದ್ದು, ಈಗ ಒಂದು 5-6 ಮರ ಕ್ರಾಪ್ ಕೊಡ್ತಾ ಇದಾವೆ. ಮತ್ತೆ ಈ ಸರಿ ಯಾಕೆ ಹಾಕಬಾರ್ದು ಅಂತ ಹೇಳಿ ಒಂದು 250 ಮರಗಳು ತಂದು ರೋಟು ಅಂತ ಹೇಳಿ ತೋಟದಲ್ಲಿ ರೋಡ್ ಮಾಡ್ಕೊ, ಅದ್ರ ಸುತ್ತ ಒಂದು 30-40 ಒಂದೊಂದು ಗಿಡ ಹಾಕೊಂಡಿದ್ದೀನಿ. ಒಂದು 6 ಮರ ಇದೆಯಲ್ಲ ಅದರಲ್ಲಿ, ತೋಟದಲ್ಲಿರೋ ಮರಗಳಲ್ಲಿ ಸ್ವಲ್ಪ ಕ್ರಾಪ್ ಸಿಗ್ತದೆ, ಆದ್ರೆ ನನಗೆ ಮಂಗಗಳ ಕಾಟದಿಂದ ಸಿಗೋದೇ ಇಲ್ಲ. ಬಟ್ ಮನೆ ಹತ್ರ ಒಂದು ಮರ ಇದೆ, ಅದು ತುಂಬಾ ಒಳ್ಳೆಯ ಕ್ರಾಪ್ ಕೊಡ್ತದೆ ನನಗೆ. ಅದು ಸುಮಾರು ಒಂದೇ ಮರನೇ ಈ ವರ್ಷ ನನಗೆ ಇಲ್ಲೇ ಲೋಕಲ್ಲೇ ಕೊಟ್ಟೆ, ಒಂದು 85 ರೂಪಾಯಿ ರೇಟ್ ಸಿಕ್ತು, ಅವರೇಜ್ 85 ಸಿಕ್ಕಿದೆ. ಅದರಲ್ಲಿ ಒಂದು 17,000-18,000 ರೂಪಾಯಿ ಇನ್ಕಮ್ ಬಂದಿದೆ ನನಗೆ ಮರದಲ್ಲಿ. ಒಂದೇ ಮರ. ಆ ಬೆಣ್ಣೆ ಹಣ್ಣು ಕೂಡ ನಾವು ಈ ಲೋಕಲ್ ಮಾರಕ್ಕಿಂತ ಮುಂಚೆ, ನಾನು ಕಳೆದ ವರ್ಷ ಆದ ವರ್ಷ ಆಚೆ ವರ್ಷ ಏನ್ ಮಾಡ್ತಿದ್ದೆ ಅಂದ್ರೆ, 4 ವರ್ಷದಿಂದ ನಾನು ಲೋಕಲ್ ಕೊಡ್ತಾ ಇರಲಿಲ್ಲ, ಕಡಿಮೆ ಕೇಳ್ತಿದ್ರು 35-40 ರೂಪಾಯಿ. ನನ್ನ ಮಕ್ಕಳು ಒಂದು ಸ್ವಲ್ಪ ಒಂದ್ 2-3 ವರ್ಷ ಮೈಸೂರಲ್ಲಿ ವ್ಯಾಸಂಗ ಮಾಡಿದ್ರು, ಆಮೇಲೆ ಈಗ ಬೆಂಗಳೂರಲ್ಲಿ ಇದಾರೆ. ಅವ್ರು ನೋಡಕ್ಕೆ ಹೋಗಕ್ಕೆ ಬರಕಂತ ಆ ಟೈಮಲ್ಲಿ ಹೋಗೋ ಟೈಮಲ್ಲಿ ನಾನೇನ್ ಮಾಡ್ತಿದ್ದೆ, ತಗೊಂಡು ಹೋಗ್ತಾ ಇದ್ದೆ ಒಂದು 50-60 ಕೆಜಿ ಇದು ಕಾರ್ ಡಿಕ್ಕಿಲಿ ಹಾಕೊಂಡು ಹೋಗೋದು. ಈ ಕೆಲವು ಟೈಮಲ್ಲಿ ತಿಂಡಿ ತಿನ್ನತ್ತ, ಈಗ ಬೆಂಗಳೂರು ಹೋಗೋತ್ತಿಗೆ ಒಂದು ಸ್ವಾತಿ ಹೋಟ್ಲ್ ಅಂತ ಇದೆ, ಅಲ್ಲಿ ಜ್ಯೂಸ್ ಮಾಡ್ತಾರೆ. ಅವ್ರನ್ನ ಕೇಳ್ತಾ ಇದ್ದಾಗ ಫಸ್ಟ್ ಕೇಳಿದಾಗ ಅವರು ತಗೊಳ್ತೀವಿ ಅಂದ್ರೆ ಮತ್ತೆ ಸ್ವಲ್ಪ ಏನಾದ್ರೂ ರೇಟ್ ಇದೆ ಅದನ್ನ ಕೊಡ್ಲಿಲ್ಲ. ನೆಕ್ಸ್ಟ್ ಸರಿ ಹೋದಾಗ ಅವನು ಹಣ್ಣು ನೋಡ್ಬೇಕಂದ, ಹಣ್ಣು ನೋಡ್ದ, ಇಲ್ಲ ಕೊಡಿ ಅಂದ, ನನಗೆ 180 ರೂಪಾಯಿ ರೇಟ್ ಹಾಕಿಕೊಟ್ಟ ಒಂದು 30 ಕೆಜಿ. ಅದೇ ತರ ಈ ಯಾರ್ಯಾರು ಬಳಕೆದಾರ ನೇರವಾಗಿ ಕೊಟ್ಬಿಟ್ರೆ ಈ ಒಳ್ಳೆ ರೇಟ್ ಸಿಗ್ತದೆ. ಯಾವುದು ಬಟರ್ ಫ್ರೂಟ್ ಅಲ್ಲಿ ನಮ್ದು ಒಂದು ಬಟರ್ ಫ್ರೂಟ್ ಸಾಮಾನ್ಯವಾಗಿ 600-1.5 ಕೆಜಿ ವರೆಗೂ ತೂಕ ಬರ್ತದೆ ಒಳ್ಳೆ ಫ್ರೂಟ್ಸ್. ಅದನ್ನು ಅಷ್ಟೇ ತುಂಬಾ ಎಳೆತ್ ಕುಯ್ಲೇಬಾರ್ದು, ಆ ಬೀಜ ಅಲ್ಲಾಡ್ತದಲ್ಲ ಆ ಟೈಮಲ್ಲಿ ಕುದ್ರೆ ಟೇಸ್ಟು ಬರ್ತದೆ ಮತ್ತೆ ವೆಯ್ಟು ಬರ್ತದೆ ಹಾಗಾಗಿ ಒಳ್ಳೆ ಇದು. ಈ ಬೆಣ್ಣೆ ಹಣ್ಣನ್ನ ಕಾಫಿಯಲ್ಲಿ ನೆರಳಿಗೆ ನಾವು ಬೆಳ್ಕೋಬಹುದು. ಮಾಡಬಹುದು, ಏನ್ ತೊಂದರೆ ಇಲ್ಲ, ಯಾಕಂದ್ರೆ ತುಂಬಾ ತಿಕ್ಕಾದ ನೆರಳಲ್ಲ ಅದು. ಮತ್ತೆ ಯಾವಾಗಲೂ ಪೂರ್ಣ ಪ್ರಮಾಣದ ಎಲೆ ಬಿಡಕ್ಲ ನಾನು ನೋಡಂಗೆ. ಅದು ವರ್ಷಿಲ್ಲ ಎಲೆ ಬಿಡ್ತದೆ, ವರ್ಷಿಲ್ಲ ಒಂಚೂರು ಚಿಗುರು ಬರ್ತಾ ಇರ್ತದೆ ನೋಡಿ. ಇದು ಕರೆಕ್ಟ್ ಟೈಮ್ ಬರ್ತಾ ಇದೆ, ಈಗ ಚಿಗುರು ಬರಕ್ ಶುರು ಆಯ್ತದು. ಇನ್ಮೇಲೆ ರೋಬಸ್ಟಾ ತೋಟದಲ್ಲಿ ಒಂದಷ್ಟು ನೆರಳು ಬೇಕಲ್ಲ 30%, ಆ ನೆರಳು ಅದ್ರಲ್ಲಿ ಕವರ್ ಮಾಡುವುದು ನಂದು. ಅದೇ ಉದ್ದೇಶಕ್ಕೆ ನನಗೆ ಏನ್ ಮಾಡಿ ರೋಡ್ ಸೈಡ್ ಮಾತ್ರ ಹಾಕಿದೀನಿ, ಮುಂದಿನ ದಿನಗಳು ನಾನು ಅದನ್ನೆಲ್ಲ ಒಂಚೂರು ಜಾಸ್ತಿನೇ ಮಾಡಬೇಕು ಅಂತ. ಈ ಸರಿನೇ ಒಂದಷ್ಟು ಗಿಡಗಳನ್ನ ಹಾಕೊಂಡಿದ್ರ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಅಂತ ಯಾಕನ್ನಿಸ್ತು ನಿಮ್ಗೆ? ಯಾಕಂತಂದ್ರೆ ಅದೇ ಈಗ ಒಂದ್ ಗಿಡ್ನಲ್ಲಿ 17,000 ನನ್ಗೆ ಇನ್ಕಮ್ ಬರ್ತಾ ಇದೆಯಲ್ಲ, ಇದನ್ನ ಆವರೇಜ್ ಒಂದ್ 5,000-6,000 ಬರ್ಬೋದೇನೋ ಒಂದ್ ಗಿಡ್ನಲ್ಲಿ, ಎಕರೆಗೆ ಒಂದ್ 20-30 ಗಿಡ ಹಾಕೊಂಡ್ರೆ ಅದೇನ್ ತುಂಬಾ. ಅದಕ್ಕೋಸ್ಕರ ನಾನು ಸಪರೇಟ್ ಆಗಿ ಏನು ಕೆಲಸ ಮಾಡಲ್ಲ. ಈಗೇನಂದ್ರೆ ಒಂದ್ ವರ್ಷ 2 ವರ್ಷ ಒಂಚೂರು ಹಳಗಿಳ ಹೊಡೆಯೋರು ಸ್ವಲ್ಪ ಡ್ಯಾಮೇಜ್ ಮಾಡ್ತಾರೆ, ಅದನ್ನ ಸೇಫ್ ಮಾಡ್ಕೊಬಿಟ್ರೆ 2ನೇ ವರ್ಷ ಸುಮಾರು ಒಂದು 3 ಇಂಚ್ ದಪ್ಪ ಬರ್ತದೆ. ಆಮೇಲೆ ಎಂತದಕ್ಕೂ ಅದೇನು ಬಗ್ಗಲ್ಲ ನನ್ನ ದೃಷ್ಟಿಯಲ್ಲಿ. ಅದು ಮತ್ತೆ ಗಿಡನ ಮೇಲೆ ಹೋಗ್ತದೆ, ಬೇಕಾದ್ರೆ ತುಂಬಾ ಹೈಟ್ ಬಿಟ್ಕೊಂಡ್ರು ಬಿಡ್ಬೋದು. ನಮ್ಗೆ ಕುಯ್ಯಕ್ಕೆ ತೊಂದರೆ ಆಗ್ತಾ ಅಂದ್ರೆ 25 ಅಡಿ ಒಳಗೆ ಬಿಟ್ಕೊಂಡ್ರೆ ಕುಯ್ಯಕ್ಕೆಲ್ಲ ಸರಿ ಆಗ್ತದೆ. ತುಂಬಾ ಎತ್ತರ ಹೋಗ್ತದೆ ಮರ, ಏನಿಲ್ಲ, ಒಂದು 30-35 ಅಡಿ ಎತ್ತರ ಹೋಗ್ತದೆ. ಒಂದು 15-20 ಅಡಿ ಇಲ್ಲ ಒಂದು 25 ಅಡಿ ಹೈಟಿಗೆ ಬಿಟ್ಕೊಂಡ್ರೆ ಹಣ್ಣುಗಳು ಕುಯ್ಯಕ್ಕೆ ಸುಲಭ ಆಗ್ತದೆ. ಈ ಸರಿ ಒಂದು 200 ಗಿಡ ಹಾಕಿದೀನಿ ಅಂತ ಹೇಳಿದ್ರಿ, ಎಲ್ಲಿ ತರಿಸಿದ್ರಿ ಗಿಡನ? ಅದು ನಾನು ಆಕ್ಚುಲಿ ಈ ವಾಟ್ಸಪ್ ಅಲ್ಲಿ ಅದನ್ನೆಲ್ಲ ಇದು ಮಾಡಿದ್ದೆ, ಗಿಡ ಬೇಕಂತ ತುಂಬಾ ಜನ ಕೇಳಿದ್ರು. ಕೊಯಮತ್ತೂರವರು, ಊಟಿಯವರು, ಸರ್ ನಾವು ಸಪ್ಲೈ ಕೊಡ್ತೀವಿ ನಾವು ಸಪ್ಲೈ. ಆಮೇಲೆ ಅವ್ರದ್ದೆಲ್ಲ ರೇಟ್ ಜಾಸ್ತಿ ಇತ್ತು, 120-130. ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು ಇಲ್ಲಿ ನಾವು ಮಾಡಿದ್ದೀನಿ ಕೊಡಿಸ್ತೀನಿ ಬನ್ನಿ ಅಂತ. ಅಲ್ಲಿ ಕರ್ಕೊಂಡೋಗಿ ಚಿಕ್ಕಮಗಳೂರು ಹತ್ರ ಲಕ್ಕಿ ಅಂತ ಇದೆ, ಅವರು ಕೂಡ ಆಕ್ಚುಲಿ ನನಗೆ ಅದು ರೇಟ್ ಜಾಸ್ತಿ ಆಯಿತು. ಮತ್ತು ಗಿಡ ಚೆನ್ನಾಗಿದ್ದು, 60 ರೂಪಾಯಿ ಒಂದು ಗಿಡಕ್ಕೆ ಕೊಟ್ಟೆ, ಗಿಡ ಚೆನ್ನಾಗಿದ್ದು ತಂದು ಹಾಕ್ಕೊಂಡಿದೆ. ಮೂಡಿಗೆರೆಯಲ್ಲಿ ಕೂಡ ಇದನ್ನು ಕೊಡ್ತೀನಿ, ಆಮೇಲೆ ನಂಗೆ ಗೊತ್ತಾಯ್ತು ಅದು 40 ರೂಪಾಯಿ ಇಲ್ಲಿ ಕೊಡ್ತಾ ಇದ್ದೀವಿ ಅಂತ. ಅಲ್ಲಿಂದಲೂ ಒಂದು 10 ಗಿಡ ತಂದು ಹಾಕೊಂಡಿದೆ. ಕಸಿ ಮಾಡಿದ ಗಿಡ ತುಂಬಾ ಒಳ್ಳೇದು ಮತ್ತೆ ಬೇಗ ಫಸಲು ಕೊಡುತ್ತೆ ಅಂತ ಹೇಳ್ತಾರೆ, ನೀವು ಯಾವ ತರದ ಗಿಡ ಹಾಕೊಂಡಿದ್ರಿ? ನಾನು ಬೀಜದಿಂದ ಬಂದಂತ ಗಿಡ, ಕಸಿ ಗಿಡ ಬರ್ತದೆ ಅಂತ ಹೇಳ್ತಾರೆ, ಬಟ್ ಕಸಿ ಮಾಡಿ ಕೊಡೋರು ಯಾರು ಬೇಕಲ್ಲ, ಇಲ್ಲಿ ಪ್ರೈವೇಟ್ನವ್ರು ಇದೆ ಅಂತ ಹೇಳಿರೋ ಅದು 200-250 ರೂಪಾಯಿ ಹೇಳ್ತಾರೆ ಅದು ಕಸಿ. ಬಟ್ ಒಂದ್ 2 ವರ್ಷ ಲೇಟ್ ಆಗ್ತದೆ ಬೀಜದ ಗಿಡದ ಒಳ್ಳೇದು. ಮತ್ತೆ ಬೀಜದ ಗಿಡಕ್ಕೆ ಅಂದ್ರೆ ಅವ್ರವ್ರು ಮಾಡಕ್ಕೆ ನನಗನ್ಸ್ತದೆ ಒಂದು ಮಾರ್ಕೆಟ್ ಅಲ್ಲಿ 10 ಕೆಜಿನ 10 ಹಣ್ಣು ದುಡ್ಡು ಜಾಸ್ತಿ ಕೊಡೋಣ, ದೊಡ್ಡ ದೊಡ್ಡ ಹಣ್ಣು ಆರಿಸಿ ತಂದುಬಿಟ್ಟು ಹಣ್ಣು ಮಾಡಿ ಹಣ್ಣು ತಿನ್ನಂಗಾಯ್ತು, ಅದನ್ನೇ ಬೀಜ ಮಾಡಿದ್ರೆ ನಮ್ಗೆ ಒಳ್ಳೆ ಮುಂದಿನ ಇದು ಸಿಗ್ತದೆ, ಒಳ್ಳೆ ವೆರೈಟಿ ಬೀಜ ಸಿಗ್ದಂಗೆ ಆಗ್ತದೆ. ನಾವು ಯಾರೇ ಮಾಡ್ತೀವಿ ಅಂದ್ರೆ ಸುಮ್ಮನೆ ಹೋಗಿ ನರ್ಸರಿಲಿ ಹೋಗಿ ಗಿಡ ತಂದು ಮಾಡೋಕ್ಕಿಂತ ನನಗನ್ಸೋದು ಹಣ್ಣು ನೋಡಿ ತಂದು ನಾವೇ ಬೀಜ ಭಾರಿ ಸುಲಭ, ಅದೇನು ದೊಡ್ಡದಲ್ಲ, ತೆಗೆದು ಹಣದ್ರಲ್ಲಿ ಚಿಗುರು ಬಂದಿರ್ತದೆ ಅದನ್ನ ತೆಗೆದು ಇಲ್ಲ ಒಂದ್ ಕಡೆ ಹಾಕಿದ್ರೆ ಚಿಗುರ್ದು ಆಮೇಲೆ ಬುಟ್ಟಿಗೆ ಹಾಕೊಂಡ್ಬಿಟ್ರೆ ಭಾರಿ ಸುಲಭ ನರ್ಸರಿ, ಅದೇನು ಭಾರಿ ಕಷ್ಟಪಡೋ ವಿಚಾರ ಅಲ್ಲ, ಬಹಳ ಸುಲಭವಾಗಿ ಗಿಡಗಳನ್ನ ನಾವೇ ಸಸ್ಯೋತ್ಪಾದನೆ ಮಾಡ್ಕೋಬಹುದು. ಮಾಡಬಹುದು, ಏನ್ ತೊಂದರೆ ಇಲ್ಲ. ಈಗ ಎಷ್ಟಡಿ ಅಂತರಕ್ಕೆ ಹಾಕೊಂಡಿದ್ದಾರೆ ನೀವು ಗಿಡದಿಂದ ಗಿಡ? ನಾನು ಆಲ್ಮೋಸ್ಟ್ ಅಲ್ಲಿ 30-40 ಅಡಿ ದೂರದಲ್ಲಿ ಹಾಕೊಂಡು, ರೋಡ್ ಸೈಡ್ ಹಾಕಿದ್ರಿಂದ ಅದು ಅದು ಸಾಮಾನ್ಯ ನಿಮ್ಮ ಹಾರ್ಟಿಕಲ್ಚರ್ ರೆಕಮೆಂಡ್ ಮಾಡ್ತಾರೆ, ಎಕರೆಗೆ ಒಂದು 30-35 ಗಿಡ 40 ಗಿಡದವರೆಗೆ ಹಾಕ್ಬಹುದು ಅಂತ ಹೇಳ್ತಾರೆ. ಮತ್ತೆ ಹಾರ್ಟಿಕಲ್ಚರ್ಲಿ ಇದಕ್ಕೆ ಸಬ್ಸಿಡಿ ಕೊಡ್ತಾರೆ ಅಂದ್ರೆ ನಾನು ಸಬ್ಸಿಡಿ ಕೇಳಿದೀನಿ, ಇನ್ನೇನ ಬಂದಿಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ, ಎಷ್ಟು ಕೊಡ್ತಾರೆ ಅಂತ ಗೊತ್ತಿಲ್ಲ. ಈಗ 40 ಅಡಿ ಈಗ ಹಾಕೊಂಡಿದ್ದೀರ, ಎಷ್ಟು ದಿವಸ ಆಯ್ತು ಹಾಕಿ? ಈಗ ಅದೇ ಒಂದು ಮುಂಗಾರದಲ್ಲಿ ಹಾಕಿರೋದು, ಜುಲೈ-ಆಗಸ್ಟ್ಲ್ಲಿ ಹಾಕಿದ್ದೀನಿ ನಾನು. ಆಗಸ್ಟ್ಲ್ಲಿ ಹಾಕಿ ಎಷ್ಟು ವರ್ಷಕ್ಕೆ ಫಸಲಿಗೆ ಬರುತ್ತದೆ? ಅದು ಸಾಮಾನ್ಯ 6-8 ವರ್ಷ ಬೇಕಾಗ್ಬೋದು, ಯಾಕಂದ್ರೆ ನಾನು 3 ವರ್ಷ ಗಿಡ ಒಂದು 20-30 ಅದೇನು ಇನ್ನೂ ಹೂವಾಗಿಲ್ಲ, ಇನ್ನು 6-8 ವರ್ಷ ಬೇಕಾಗ್ಬೋದು. 6-8 ವರ್ಷ ಬೇಕಾಗ್ಬೋದು ಅಂತ ಹಾರ್ಟಿಕಲ್ಚರ್ ಹೇಳ್ತಾರೆ, 8 ವರ್ಷ ಬೇಕದು ಕ್ರಾಪ್ ಬರ್ಲಿಕ್ಕೆ ಅಂತ. ಅಷ್ಟೇ ಇರ್ಬೋದು. ನೆಡುವಂತದ್ದು ಕ್ರಮ ಹೇಗೆ ಹೇಗೆ ನೆಟ್ಟಿದ್ದೀರಾ ನೀವು? ಸಾಮಾನ್ಯವಾಗಿ ನಾವು ಕಾಫಿ ತೋಟದಲ್ಲಿ ಬೇರೆ ಗಿಡಗಳಿಗೆ ಏನ್ ಮಾಡಿದ್ ನಾನೇನ್ ಮಾಡಿದೆ, 2-2 ಗುಂಡಿ ಮಾಡಿಬಿಟ್ಟು ಸಾಮಾನ್ಯ ತೋಟದೊಳಗೆ 2 ಬಾಳೆಗುಂಡಿ ಅಂತ ಇಟ್ಕೊಳ್ಳಿ, ಬಾಳೆಗುಂಡಿ ಹೆಂಗ್ ಮಾಡ್ಬಿಟ್ಟು ಅದ್ರ ಅರ್ಧ ಮಣ್ಣು ಮುಚ್ಚಿ ಅದ್ ಗುಂಡಿ ತೆಗೆದು ಕ್ಲೀನ್ ಆಗಿ ಗಿಡ ಹಾಕೋದು ಅಂತ ನಮ್ಮ ರೈತರುಗಳಿಗೆ ಹೇಳ್ಕೊಳ್ಳೋದ್ಬೇಡ, ಎಲ್ಲ ಗಿಡ ಒಂದೇ ತರ ಹಾಕ್ತಾರೆ. ಈಗ ಸ್ವಲ್ಪ ದೊಡ್ಡ ಗುಂಡಿ ತೆಗೆದು ಹಾಕೋದು ಒಳ್ಳೇದು, ಯಾಕಂದ್ರೆ ಸ್ವಲ್ಪ ಬುಟ್ಟಿ ದೊಡ್ಡದಿರ್ತದೆ, ಗಿಡ ಸ್ವಲ್ಪ ಬ್ರಾಡ್ ಆಗಿ ಹೋಗ್ತಲ್ಲ ಬೇರ್ಗಳು, ಅದಕ್ಕೋಸ್ಕರ ದೊಡ್ಡ ಗಿಡ ಹಾಕೋದು ಒಳ್ಳೇದು. ದೊಡ್ಡ ಗಿಡವನ್ನ ತಂದು ಹಾಕೊಳ್ತಕ್ಕಂಥದ್ದು ಹೆಚ್ಚು ಅನುಕೂಲ ಅನ್ನುವಂಥದ್ದು. ಏನೆಲ್ಲ ಕೆಲಸ ಮಾಡಬೇಕಾಗುತ್ತೆ ಅದಕ್ಕೆ? ಈಗ ನನಗ್ ಗೊತ್ತಿರಂಗೆ ಅದಕ್ಕೆ ಏನು ವಿಶೇಷವಾದ ಕೆಲಸ ಮಾಡೋದು ಅಗತ್ಯನೇ ಇಲ್ಲ. ಏನು ಕಾಫಿ ತೋಟದೊಳಗೆ ಹಾಕಿದೀವಿ ಅಂದ್ರೆ ಅದಕ್ಕೆ ಸಪರೇಟ್ ಆಗಿ ಏನು ಬೇಡ. ಕಾಫಿ ತೋಟದ ಹಾಕಿಬಿಟ್ರೆ ಒಂದ್ 2 ವರ್ಷ ಹಂಚೂರದೇ, ಏನು ಹಳ ತೆಗಿಯೋರು ಏನು ಈಗೆಲ್ಲ ಏನೋ ವೀಡ್ ಕಟ್ಟರ್ ಉಪಯೋಗಿಸ್ತಾರೆ ಹಳೆಗೆ, ಅದು ಸ್ವಲ್ಪ ಭಾರಿ ಎಚ್ಚರಿಕೆ ವಹಿಸ್ಬೇಕು. ಒಂದ್ 2 ವರ್ಷ ಚೂರು ಗುಡುವೆಲಿ ಗಿಡುವಲಿ ಮಾಡ್ಕೊಂಡು ಒಂದ್ ಸದ ಹೇಳಿದ್ನಲ್ಲ 3 ಇಂಚ್ ದಪ್ಪ ಬರೋ ನೋಡ್ಕೊಟ್ರೆ ಆಮೇಲೆ ಏನು ಬೇಡ. ನಾನು ಮನೆ ಹತ್ರ ಇರೋ ತೋಟಕ್ಕೆ 10 ಕುಯ್ಕೊಂಡು ಒಂದೇ ಕೆಲಸ ಬಿಟ್ರೆ ಬೇರೆ ಏನ್ ಕೆಲಸನೂ ಮಾಡ್ತಾ ಇಲ್ಲ ಅದಕ್ಕೆ. ಇತ್ತೀಚೆಗೆ ಈ ಕಳೆ ಯಂತ್ರ ಬಂದ್ಮೇಲೆ ತುಂಬಾ ಲಾಸ್ ಆಗ್ತದೆ ರೈತರಿಗೆ, ಯಾಕೆ ಅಂತ ಅಂದ್ರೆ ಸಣ್ಣ ಸಣ್ಣ ಗಿಡ ತಂದು ಹಾಕಿರ್ತಾರೆ, ಅದನ್ನ ಕಳೆ ಹೊಡೆಯೋ ಅಂತವ್ರು ನೋಡೋದಿಲ್ಲ, ಅದು ಒಂದು ಕಳೆ ಇರಬೇಕು ಅಂತ ಹೇಳಿ ಅದನ್ನು ಕೂಡ ಕತ್ತರಿಸಿ ಹೋಗ್ಬಿಡ್ತಾರೆ. ಮತ್ತದು ಚಿಗುರಿದ್ರೆ ಪರವಾಗಿಲ್ಲ ನಮಗೆ ಬರುತ್ತೆ. ಕೆಲವು ಚಿಗುರ್ದನೇ ಇರೋಂಥದ್ದು ಕೂಡ ಇರುತ್ತೆ, ಅಂಥದ್ದೆಲ್ಲ ವೇಸ್ಟ್ ಆಗಿ ಹೋಗುತ್ತೆ. ಯಾಕೆಂತಂದರೆ ಎಲ್ಲ ಗಿಡಗಳು ಕೂಡ ಇತ್ತೀಚೆಗೆ ಸ್ವಲ್ಪ ದುಬಾರಿನೇ. ಯಾವುದು ಕೂಡ ನಮಗೆ ಮೊದಲು ಹಾಗೆ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ 10 ರೂಪಾಯಿಗೆ ಯಾವುದು ಸಿಗ್ತಾ ಇಲ್ಲ. ಈಗ ಮಾತಿರ್ತಾರೆ 50 ರೂಪಾಯಿ 100 ರೂಪಾಯಿ 150 200 ಈ ಮಟ್ಟದಲ್ಲಿ ಇರೋಂಥದ್ದು. ಈ ನಿಟ್ಟಿನಲ್ಲಿ ಈ ಕಳೆ ಹೊಡಿತಕ್ಕಂಥ ಸಂದರ್ಭದಲ್ಲಿ ನಾವು ನಾಟಿ ಮಾಡಿದಂಥ ಗಿಡಗಳನ್ನು ನಾವು ಹೇಗೆ ಮುಂಜಾಗ್ರತೆಯನ್ನು ವಹಿಸಿ ಕಾಪಾಡ್ಕೋಬೇಕು? ಈಗ ನನ್ನ ದೃಷ್ಟಿಯಲ್ಲಿ ವೀಡ್ ಕಟ್ಟರ್ಗಳನ್ನು ಕೆಲವು ಭಾಗದಲ್ಲಿ ಉಪಯೋಗಿಸಬೇಕು, ಕೆಲವು ಭಾಗದಲ್ಲಿ ಉಪಯೋಗಿಸಲೇಬಾರದು. ರೋಬಸ್ಟ ತೋಟಕ್ಕೆ 100 ಕ್ರೂರು ನಾವು ಮ್ಯಾನ್ಯುವಲ್ ಬೇಕಾಗದೇ ಇಲ್ಲ. ರೋಬಸ್ಟ ತೋಟದಲ್ಲಿ ಎಷ್ಟು ಕ್ಲೀನ್ ಬೇಕಾದ್ರೂ ಮಾಡಿಟ್ಕೊಬಹುದು. ಅದೇ ಅರೇಬಿಕಾ ತೋಟದಲ್ಲಿ ವೀಡ್ ಕಟ್ಟರ್ ಕೊಡೋದು ನನಗೆ ಸರಿ ಅನ್ಸಲ್ಲ, ನಾನು ವೀಡ್ ಕಟ್ಟರ್ ಉಪಯೋಗಿಸೋದೇ ಇಲ್ಲ. ಯಾಕೆಂದ್ರೆ ಹತ್ತತ್ರ ಗಿಡ ಇರ್ತದೆ, ಯಾರೇ ಎಕ್ಸ್ಪೀರಿಯನ್ಸ್ ಇದ್ರು ಅವನಿಗೆ ಕಣ್ಣಿಗಾದ್ರೂ ಹೊಡಿಬೇಕಾದ್ರೆ ಧೂಳು ಕೊಡ್ತದೆ, ಮಾಯಿಶ್ಚರ್ ಕೊಡ್ತದೆ, ಅವ್ನ ಗಿಡ ಕಾಣೋದಿಲ್ಲ. ಅದ್ರ ಮಧ್ಯೆ ಹೋಗ್ ಗಿಡ ಹಾಕೊಂಡಿರ್ತೀವಿ, ಇಂಥವೆಲ್ಲ ಹಣ್ಣಿನ ಗಿಡ ಹಾಕ್ತೀರಿ ಅದನ್ನೆಲ್ಲ ಅಕಸ್ಮಾತ್ ಹೊಡಿತೀನಿ ಅಂತ ಕೇಳಿದ್ರು ಮೊದ್ಲು 2 ಜನ ಬಿಟ್ಟು ಏನ್ ಹೋಗ್ ಗಿಡ ಹಣ್ಣಿನ ಗಿಡ ಇವನ್ನೆಲ್ಲ ಹಾಕಿರ್ತೀವಲ್ಲ ಅವನ್ನೆಲ್ಲ ಸ್ವಲ್ಪ ಬಿಡಿಸ್ಬಿಟ್ಟು ಅವನಿಗೆ ಕಣ್ಣಿಗೆ ಕಾಣಂಗ್ ಮಾಡಬೇಕು. ಇಲ್ಲಾಂದ್ರೆ ಈ ಗೊಬ್ಬರ ಚೀಲಗಳಿದಾವ ನೋಡಿ, ಅವುಗಳನ್ನ ಕಟ್ ಮಾಡಿಬಿಟ್ಟು ಗುಡ್ಬೇಲಿ ಮಾಡ್ತಾರೆ. ಮೊದ್ಲು ನಂಗೆ ಗುಡ್ಬೇಲಿ ಅಂದ್ರೆ ಈ ಬಿಸಿಲಿನ ತಾಪ ಕಡಿಮೆ ಮಾಡಕ್ಕೆ ಒಂದು ಇದು ಕಟ್ಟಿದ್ರೆ ಇದೊಂದು ಸಣ್ಣ ಗುಡವೆಲೆ 3 ಗೂಟ ಕೊಟ್ಟು ಅದಕ್ಕೆ ಹಾಕ್ಬಿಟ್ರೆ ಅವನು ಹೊಡೆಯೋದಿಲ್ಲ. ಅದರಿಂದ ತುಂಬಾ ಆರಾಮಾಗಿ ನಾವು ಗಿಡನೂ ಉಳಿಸ್ಕೋಬಹುದು, ಕೆಲಸನೂ ಆಗಿಬಿಡ್ತದೆ. ಈ ತರ ಮುಂಜಾಗ್ರತಾ ಕ್ರಮ ವಹಿಸೋದ್ರಿಂದ ನಾವು ಗಿಡಗಳನ್ನ ಉಳಿಸಿಕೊಳ್ಳಬಹುದು. ಅದೊಂದು 2-3 ವರ್ಷ ಮೇಲಕ್ಕೆ ಬರೋವರೆಗೂ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಂಡ್ರೆ ಸಾಕು, ಆಮೇಲೆ ನಮಗೆ ಕಣ್ಣಿಗೆ ಕಾಣುತ್ತೆ, ಹಂಗಾಗಿ ಆ ತರದ ಅಚಾತುರ್ಯಗಳು ಸಂಭವಿಸೋದಿಲ್ಲ. ಹಂಗಾಗಿ ಮೊದಲೇ ನಾವು ಗುರುತು ಮಾಡ್ಕೋಬೇಕು ಎಲ್ಲಿ ನಾವು ಗಿಡವನ್ನು ನೆಟ್ಟಿದೀವಿ, ಎಂತ ಗಿಡವನ್ನು ನೆಟ್ಟಿದೀವಿ ಅನ್ನುವಂಥದ್ದನ್ನ ಗುರುತು ಮಾಡ್ಕೊಂಡು ಇಂಥ ಭಾಗದಲ್ಲಿ ಕಳೆ ಹೊಡಿತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಜಾಗ್ರತೆಯಿಂದ ಹೊಡೆಯಪ್ಪ, ಅದು ಹೋಗದಾಗೆ ಅದಕ್ಕೆ ತೊಂದರೆ ಆಗದಾಗೆ ಅಂತ ಹೇಳಿದ್ರೆ ನಾವು ಅಂತಹ ಗಿಡಗಳನ್ನು ಕೂಡ ಉಳಿಸ್ಕೊಳ್ಬಹುದು ಅನ್ನುವಂಥದ್ದು. ಈ ಬೆಣ್ಣೆ ಹಣ್ಣಿದೆಯಲ್ಲ, ಅದ್ರ ಬಗ್ಗೆ ಅಷ್ಟಾಗಿ ಈ ಭಾಗದ ಜನರಿಗೆ ಗೊತ್ತಿಲ್ಲ. ಬೆಣ್ಣೆ ಹಣ್ಣು ಅಂತ ಕೇಳಿದ್ರೆ ಅಥವಾ ಹೇಳಿದ್ರೆ ಏನೋ ಅದು ಅಂತ ಹೇಳಿ ಕೇಳ್ತಾರೆ. ಈ ನಿಟ್ಟಿನಲ್ಲಿ ಹೇಗೆಲ್ಲ ಅದನ್ನ ಬಳಕೆಯನ್ನ ಮಾಡಬಹುದು ನಮ್ಮನೆಯಲ್ಲಿ? ನನಗೂ ಕೂಡ ಬೆಣ್ಣೆ ಹಣ್ಣು ಅನ್ನೋದು ನೋಡಿರ್ಲೇ ಇಲ್ಲ. ನಾನು ಇಲ್ಲಿ ತೋಟ ತಗೊಂಡ್ಮೇಲೆ ನಮ್ಮ ಮನೆ ಮುಂದ್ಗಡೆ ಒಂದು ಗಿಡ ಹಾಕಿದ್ರೆ ಅದು ನಾನು ಬಂದು ತಗೊಂಡ್ಮೇಲೆ 5-6 ವರ್ಷ ಮೇಲೆ ಬಿಡ್ತು, ಆಮೇಲೆ ನನಗದು ಬೆಣ್ಣೆ ಹಣ್ಣು ಅಂತಾಯ್ತು. ಮೊದಲ 4 ವರ್ಷ ನನಗದು ಸುಮ್ಮನೆ ಕೊಳತೆ ಆಯ್ತು, ನನಗೂ ತಿನ್ನಕ್ಕೆ ಅದು ಗೊತ್ತಾಗ್ತಿರಲಿಲ್ಲ, ಹೇಗೋ ತಿನ್ನೋದೇನಂತ ಟೇಸ್ಟ್ ಇರಲಿಲ್ಲ ಏನಂತ. ಹಂಗೆ ನಮಗೆ ಯಾರೋ ಬಂದ್ರೆ ಇಲ್ಲ ತುಂಬಾ ಒಳ್ಳೇದು, ಇದು ಹಾಲಿಗೆ ಹಾಕ್ಬಿಟ್ಟು ಜ್ಯೂಸ್ ಮಾಡಿ ಕುಡಿಬಹುದು, ಇಲ್ಲ ಐಸ್ ಕ್ರೀಮ್ ಟೈಪ್ ಮಾಡಿಬಿಟ್ಟು ಕ್ರೀಮ್ ಮಾಡಿಯೋ ತಿನ್ಬೋದು ಅಂತ. ಇದು ತುಂಬಾ ಟೇಸ್ಟ್ ಬಂತು. ಆನಂತರ ಒಂದ್ ದಿವಸ ತಗೊಂಡಾಗ ಬೇಲೂರ್ಲೇನ ಮಾರಣ ಅಂತದ್ದು ಒಬ್ರು ತಗೊಳ್ಳಲಿಲ್ಲ, ಅಲ್ಲಿ ಯಾರೋ ಅಂಗಡಿ ಕೊಟ್ಟು ಬಂದೆ, ಅವ್ನು ಏನ್ ಮಾಡಿದ್ನೋ ಗೊತ್ತಿಲ್ಲ. ಅನಂತರ ದಿನಗಳಲ್ಲಿ ನನಗೆ ಗೊತ್ತಾಯ್ತು ಇದು ತುಂಬಾ ಬೆಲೆ ಬಳತಕ್ಕಂಥದ್ದು. ಜ್ಯೂಸ್ ಅಂಗಡಿಯವರು, ಐಸ್ ಕ್ರೀಮ್ ಮಾಡೋರು, ಮತ್ತೆ ಇದನ್ನ ಆಯುರ್ವೇದಿಕ್ ದೃಷ್ಟಿಯಿಂದ ಹೇಳಿದ್ರೆ ತುಂಬಾ ಇಮ್ಯುನಿಟಿ ಪವರ್ ಅದ್ರ, ಈಗೇನು ಕೊರೋನಾ ಬಂದಾಗ ಇದ್ರ ಸಹಾಯ ಭಾರಿ ಇರ್ತದೆ ಅಂತ ಹೇಳಿ ಇಮ್ಯುನಿಟಿ ಪವರ್ ಇದೆ ಇಂಥ ಹಣ್ಣಿಗೆ ಭಾರಿ ಇದು. ಮನುಷ್ಯನಲ್ಲಿ ಒಂದ್ ಸ್ವಲ್ಪ ಶಕ್ತಿ ಜಾಸ್ತಿ ಆದ್ರೆ ಯಾವ್ದೇ ರೋಗ ತಡಿಬಹುದು ಅಂತಾರೆ. ಈ ಹಣ್ಣು ತಿನ್ನೋದ್ರಿಂದ ಆಗುತ್ತೆ ಅಂತ ಹೇಳ್ತಾರೆ, ಅದು ಎಷ್ಟು ಮಟ್ಟಿಗೆ ಗೊತ್ತಿಲ್ಲ. ಬಟ್ ಆಯುರ್ವೇದಿಕದಲ್ಲಿ ತುಂಬಾ ಇದನ್ನ ಬೇರೆ ಬೇರೆ ಇದೆ. ನನ್ನ ಮಗಳು ಒಬ್ಳು ಆಯುರ್ವೇದಿಕ ಓದ್ತಾ ಇದ್ದಾಳೆ, ಅವಳು ಹೇಳೋ ಪ್ರಕಾರ ಇದನ್ನ ಒಂದು ಈ ಕ್ರೀಮ್ ಆಗಿ ಉಪಯೋಗಿಸ್ತಕ್ಕಂದು, ಇನ್ನೊಂದು ತಲೆಗೆ ಹಚ್ತಾರೆ ಅದನ್ನ ಮಸಾಜ್ ಮಾಡ್ಲಿಕ್ಕೆ ಅಂತಲ್ಲ, ಮುಖಕ್ಕೆಲ್ಲ ಹತ್ತೆ ಫೇಶಿಯಲ್ ಗಿಶಿಯಲ್ ಮಾಡ್ಲಿಕ್ಕೆ ಉಪಯೋಗಿಸ್ತಾರೆ, ಇದಕ್ಕೆಲ್ಲ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಮತ್ತೆ ಡೈಜೆಷನ್ ಅಂತ ಇದು, ಊಟ ಆದ್ಮೇಲೆ ಒಂದಷ್ಟು ಐಸ್ ಕ್ರೀಮ್ ತಿನ್ನಗಿತ್ತಿದ್ರೆ ಡೈಜೆಷನ್ ಚೆನ್ನಾಗುತ್ತೆ ಅಂತ ಹೇಳ್ತಾರೆ. ಮನೆಯಲ್ಲಿ ಹೇಗೆ ಬಳಕೆ ಮಾಡ್ತಿದ್ರ? ನಾವು ಅದು ಹಣ್ಣು ಬಂದಲ್ಲಿಂದ ಕಡೆ ಒಂದು ಹಣ್ಣು ಇರಲ್ಲವರೆಗೂ ನಾವು ದಿನ ದಿನ ತಿಂತೀವಿ ಅದನ್ನ. ನಾವೇನು ಹಣ್ಣಾದ ತಕ್ಷಣ ಅದನ್ನ ನಾವು ಒಂದ್ ಸ್ವಲ್ಪ ಹಾಲು ಸಕ್ಕರೆ ಹಾಕ್ಬಿಟ್ಟು ಕ್ರೀಮ್ ಮಾಡಿಬಿಟ್ಟು ಫ್ರಿಜ್ ಅಲ್ಲಿ ಇಟ್ಕೊಳ್ತೀವಿ, ತಿಂತೀವಿ. ಇದ್ರ ಮಾರುಕಟ್ಟೆ ಮಾಡ್ತಕ್ಕಂಥದ್ದು ದೊಡ್ಡ ಕಷ್ಟ. ಯಾಕೆ ಅಂತ ಅಂದ್ರೆ ಇದ್ರ ಮಹತ್ವ ಏನು ಅಂತ ಹೇಳಿ ತುಂಬಾ ಜನರಿಗೆ ಗೊತ್ತಿಲ್ಲ. ಈ ಭಾಗದಲ್ಲಂತೂ ಕೂಡ ಗೊತ್ತೇ ಇಲ್ಲ. ದೊಡ್ಡ ದೊಡ್ಡ ನಗರಗಳಲ್ಲಿ ಅದನ್ನು ದೊಡ್ಡ ದೊಡ್ಡ ಈ ಅಂಗಡಿಗಳಲ್ಲಿ ಮಾರಾಟವನ್ನು ಮಾಡ್ತಾರೆ. ನೀವು ಹೇಳಿದಂಗೆ 150, 200, 250, 300 ರೂಪಾಯಿ ವರೆಗೂ ಕೂಡ ಪ್ರತಿ ಕೆಜಿಗೆ ಮಾರಾಟವನ್ನ ಮಾಡುವಂತದ್ದು ಕೂಡ ಇದೆ. ಈ ನಿಟ್ಟಿನಲ್ಲಿ ಹೇಗೆ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡ್ಕೊಂಡು? ನಾನೇನ್ ಮಾಡಿದೆ, ಬೇಲೂರ್ಲಿ ಜ್ಯೂಸ್ ಅಂಗಡಿಗೆ ಕೊಡ್ತಾ ಇದ್ದೆ. ನಾನು ಒಂದಿಷ್ಟು ತಗೊಂಡಾಗ ನಾನು ಮಾಮೂಲು ಕೂಡ ಜ್ಯೂಸ್ ಅಂಗಡಿಯನ್ನು ಬಾಗ್ಲಾಕ್ಬಿಟ್ಟಿದ್ದ. ಪಕ್ಕದಲ್ಲಿ ಒಂದು ಜ್ಯೂಸ್ ಅಂಗಡಿ ಇತ್ತು, ಅವನಿಗೆ ಕೇಳಿದೆ ಅಣ್ಣ ಎಷ್ಟು ಸಿಗುತ್ತೆ ಅಂತ ಹೇಳ್ದ. ಈಗ ಒಂದು 20 ಕೆಜಿ ಇದೆಯಪ್ಪ, ನನ್ಗೆ 20 ಕೆಜಿ ಬೇಡ, 100 ಕೆಜಿ ಕೊಡೋದಾರ ಕೊಡಿ ಅಂದ. ಆಯ್ತಪ್ಪ ಕೊಡ್ತೀನಿ, 100 ಇಲ್ದಿರಿ 200 ಕೊಡ್ತೀನಿ, ನನ್ಗೆ ಇಷ್ಟು ರೇಟ್ ಬೇಕು ಅಂದೆ. ಎಷ್ಟು ಬೇಕು? ನನಗೆ 100 ರೂಪಾಯಿ ಬೇಕಪ್ಪ, ನಾನು ಇದು ತಗೊಂಡೋಗೋಣ ನಾಳೆ, ಇಲ್ಲೇನು ಬೇಕು ಅಂತ ತಂದೆ, ನಾಳೆ ಅಲ್ಲಿ ನಾನು 100 ಕೆಜಿ ಕೊಡಬೇಕು ಅಂತ ಇತ್ತು. ಅಣ್ಣ ಸರ್ ಒಂದು ಸ್ವಲ್ಪ ಕಡಿಮೆ ಮಾಡಿದೆ. ಎಷ್ಟು ಕಡಿಮೆ ಮಾಡ್ಬೇಕಲ್ಲ? ಒಂದು 50 ರೂಪಾಯಿ ಅಂಗಡಿ. ಇಲ್ಲ ಕೊಡಲ್ಲ ಅಂದೆ. ಎಷ್ಟು ಕೊಡ್ತೀರಾ? ಇಲ್ಲ 100 ರೂಪಾಯಿನೇ ಅಂತೇಳಿ. ಮತ್ತವನು 80 ರೂಪಾಯಿ ಕೊಡ್ತೀನಿ ಅಂತೇಳಿ 80 ರೂಪಾಯಿ ಕೊಟ್ಟ. ಕಡೆಗೆ 80 ಕಡೆ ಓವರ್ ಆಲ್ 85 ಸಿಕ್ತು ನನಗೆ. ಅದು ಅವನು ಅಷ್ಟೇ, ಒಂದ್ಸರಿ 100 ಕೆಜಿ 120 ಕೆಜಿ 60 ಕೆಜಿ ಎಲ್ಲ ತಗೊಳ್ತಾ ಇದ್ದ. ಒಳ್ಳೆ ರೇಟ್ ಕೊಟ್ಟ, ತೊಂದರೆ ಇಲ್ಲ. ನಾವು ಬೆಳೆದಂತಹ ಪದಾರ್ಥಗಳಿಗೆ ಮಾರುಕಟ್ಟೆಯನ್ನ ಹುಡುಕೊಳ್ತಕ್ಕಂಥದ್ದು ಒಂದಷ್ಟು ಕಷ್ಟ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರೆ ನಮ್ಮ ಕೃಷಿಕರು. ಹಾಗಾಗಿ ಅದನ್ನ ಕಷ್ಟಪಟ್ಟು ಮಾರಾಟ ಮಾಡಲಿಕ್ಕೆ ಹೋಗೋದಿಲ್ಲ, ಎಷ್ಟು ಸಿಗುತ್ತೋ ಅಷ್ಟಕ್ಕೆ ಹೋಗ್ಬಿಡ್ಲಿ ಅನ್ನೋ ಅಂತ ಒಂದು ಮನೋಭಾವವು ಕೂಡ ಇರುವಂತದ್ದನ್ನ ನೋಡಬಹುದು. ಈ ನಿಟ್ಟಿನಲ್ಲಿ ನಾವೊಂದು 4-5 ಜನ ಕೇಳಬೇಕು, ಅದ್ರ ಮಹತ್ವ ಏನು ಅಂತ ಹೇಳಿ ತಿಳ್ಕೋಬೇಕು, ನಾವು ತಿಳ್ಕೊಂಡಿದ್ದನ್ನ ಹೇಳಬೇಕು. ಅವಾಗ ಯಾರಿಗೆ ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ಬರುತ್ತೋ ಅವರೇ ಕೊಂಡ್ಕೊಳ್ತಾರೆ. ಈ ರೀತಿ ನಾವು ಬೆಳೆದಂತಹ ಪದಾರ್ಥಗಳಿಗೆ ಮಾರುಕಟ್ಟೆಯನ್ನು ನಾವೇ ಸೃಷ್ಟಿಯನ್ನ ಮಾಡಿಕೊಳ್ಬೇಕು. ಸೃಷ್ಟಿ ಮಾಡಲಿಕ್ಕೆ ಮೊದಲು ನಮ್ಮ ಬೆಳೆಗಾರರು ಏನ್ ಮಾಡಬೇಕಂದ್ರೆ, ಈಗಾಗಲೇ ಕೇಂದ್ರ ಸರ್ಕಾರ ಒಂದು FPO ಅನ್ನೋ ಒಂದು ಸಂಸ್ಥೆಯನ್ನು ಹುಟ್ಟಾಕೊಂಡಿದೆ. ಒಂದೊಂದು ಗುಂಪು 20 ಜನ 25 ಜನ ಒಂದು ಗುಂಪು ಮಾಡಿಕೊಂಡ್ರೆ ಅವರ FPO ಟರ್ಮ್ಸ್ ಕಂಡೀಷನ್ ಪ್ರಕಾರ, ಉದ್ದೇಶ ಏನಪ್ಪಾ ಅಂದ್ರೆ ರೈತ ಬೆಳೆದ ಬೆಳೆಯನ್ನು ಬಳಕೆದಾರರಿಗೆ ನೇರವಾಗಿ ಮಾರಾಟ ಮಾಡಬೇಕು, ಮಧ್ಯವರ್ತಿಗಳನ್ನು ಮಧ್ಯ ಸೇರಿಸಬಾರ್ದು ಅನ್ನೋ ಮುಖ್ಯ ಉದ್ದೇಶ. ಇಂಥ ಬೆಳೆಗಳೆಲ್ಲ ನಾವು ನೇರವಾಗಿ ಬಳಕೆದಾರರಿಗೆ ಮಾಡಿದ್ರೆ ನಮ್ಗೆ ಆಲ್ಮೋಸ್ಟ್ ಅಲ್ಲಿ ಮಾರ್ತಾ ಇದೆ, ಅದಕ್ಕಿಂತ ಒಂದು 20% ಜಾಸ್ತಿ ಸಿಗ್ತದೆ. ಮತ್ತೆ ನಮ್ಮ ಬೆಳೆಗೆ ಬೆಲೆ ಸಿಕ್ಕೇ ಸಿಗ್ತದೆ ಅಂತ ಗ್ಯಾರಂಟಿ ಮಾಡ್ಕೊಳ್ಳೋದು, ಪಕ್ಕಾ ಮಾಡ್ಕೊಳ್ಳೋದು. ಯಾಕಂದ್ರೆ ಉಪಯೋಗಿಸರು ಮತ್ತಿದೇನು ವರ್ಷ ಎಲ್ಲ ಸಿಗೋ ಅಂತ ಬೆಳೆ ಅಲ್ಲ, ಒಂದಷ್ಟು ದಿನ ಸಿಗ್ತದೆ ವರ್ಷದಲ್ಲಿ, ಆ ಟೈಮ್ನಲ್ಲಿ ಒಳ್ಳೆ ಬೆಲೆ ಸಿಗ್ತದೆ. ಇದು ಮತ್ತಿನ್ನು ಹೇಳೋ ಪ್ರಕಾರ ಎಕ್ಸ್ಪೋರ್ಟ್ ಕ್ವಾಲಿಟಿನೂ ಅಂತ ಹೇಳ್ತಾರೆ, ಇದನ್ನು ಹೊರದೇಶಗಳಿಗೆ ಕಳಿಸ್ತಿದೆ, ಸಾಕಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳ್ತಾರೆ. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಸಂಪರ್ಕವನ್ನು ಮಾಡುವಂಥದ್ದು? ಏನು ಈಗೇನು ಸಂಪರ್ಕ ಮಾಡೋಕ್ಕೆ ಮೊಬೈಲ್ಗಳು ಬೇಕಷ್ಟಿದೆ ಅಂತಂದ್ರೆ, ನಾನು ಒಂದೇ ನಂಬರ್ ಇಟ್ಕೊಂಡಿದ್ದೆ. ನನ್ನ ಮೊಬೈಲ್ ಸಂಖ್ಯೆ 9448939962. ಇನ್ನೊಮ್ಮೆ ಹೇಳಿ, 9448939962. ಒಳ್ಳೆಯದು ಶೇಖರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿಯಲ್ಲಿ ಅಂತರ್ಬೆಳೆಯಾಗಿ ಬೆಣ್ಣೆಹಣ್ಣಿನ ಕೃಷಿಯಲ್ಲಿನ ಅನುಭವಗಳು ಇದನ್ನ ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ತೆ, ನಮಸ್ತೆ. ಇದುವರೆಗೆ ಕಾಫಿಯಲ್ಲಿ ಅಂತರಬೆಳೆಯಾಗಿ ಬೆಣ್ಣೆಹಣ್ಣಿನ ಕೃಷಿಯಲ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ತೊಳಲು ಗ್ರಾಮದ ಕೃಷಿಕ ಜೆಸಿ ಶೇಖರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ನನ್ ಗಂಡ ದಿನವೆಲ್ಲ ಕೆಮ್ತಾ ಇರ್ತಾರೆ, ರಾತ್ರಿ ಎಲ್ಲ ಜ್ವರ ಇರುತ್ತೆ, ಕಫದಲ್ಲಿ ರಕ್ತ ಬೀಳುತ್ತೆ, ಇದಕ್ಕೆಲ್ಲ ಏನಾದ್ರು ಔಷಧ ಕೊಡೋಣ? ತಗೊಳಮ್ಮ, ಈ ಮಾತ್ರೆ ಒಂದ್ ವಾರ ಕೊಡು. ಇಲ್ಲಿ ಈಕೆ ಹೇಳಿದ್ದೆಲ್ಲ ಕ್ಷಯ ರೋಗದ ಲಕ್ಷಣಗಳು. ಡಾಕ್ಟರ್ ಚೀಟಿ ಇಲ್ಲದೆ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯ ರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನ್ನು ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲಮ್ಮ, ಕ್ಷಯ ರೋಗ ಪರೀಕ್ಷೆ ಚಿಕಿತ್ಸೆ ಉಚಿತವಾಗಿ ಮಾಡ್ತಾರೆ. ಮೊದಲು ನಿನ್ನ ಗಂಡನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ, ನಾನು ನಿಮ್ ಪ್ರೇಮಾ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ABARK ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ.

ಅಂತ ಬೇಸರ ಅಣ್ಣ. ಸುಮಾರು ಒಂದೂವರೆ ವರ್ಷ ನಡೆಸಿದ್ದೀವಿ, ಈಗ ಮರುಪ್ರಸಾರ ಮಾಡ್ತಾ ಇದ್ದೀವಿ. ಪ್ರತಿ ಶನಿವಾರ ಸಂಜೆ 6:20 ತಪ್ಪದೆ ಟ್ಯೂನ್ ಮಾಡಿ ಹಾಸನ FM 102.2 MHz. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಮರುಪ್ರಸಾರದ ಕಾರ್ಯಕ್ರಮ ಗಾನಾಂತರಂಗ. ವಾಹನ ಚಾಲಕರೇ, ವಾಹನ ನಿಮ್ಮದು, ರಸ್ತೆ ನಿಮ್ಮದಲ್ಲ. ಓವರ್ಟೇಕ್ ಮಾಡುವುದು ಈ ಕೂಡಲೇ ಬಿಟ್ಟು ಬಿಡಿ. ಸರ್ಕಲ್ಲುಗಳಲ್ಲಿ, ತಿರುವುಗಳಲ್ಲಿ, ಸಣ್ಣ ಸಣ್ಣ ರಸ್ತೆಗಳಲ್ಲಿ ಅತಿ ವೇಗದಿಂದ ವಾಹನ ಚಾಲನೆ ಮಾಡುವುದು ತಪ್ಪು. ವಯಸ್ಸಾದವರ ಅಕ್ಕಪಕ್ಕಕ್ಕೆ ಬಂದು ಜೋರಾಗಿ ಹಾರನ್ ಮಾಡುವುದು ತಪ್ಪು. ಸೈಲೆನ್ಸರ್ ತೆಗೆದು ಗಾಡಿಗಳನ್ನು ಓಡಿಸುವುದು ಕಾನೂನಿಗೆ ವಿರುದ್ಧ. ಎಚ್ಚರಿಕೆ ಇರಲಿ, 18 ಒಳಗಿನ ಮಕ್ಕಳಿಗೆ ಗಾಡಿಗಳನ್ನು ಓಡಿಸಲು ಕೊಡಬೇಡಿ. ಎಲ್ಲರ ಜೀವನ ಬಹುಮುಖ್ಯ. ನೀವು ಬಾಳಿ ಬದುಕಿ, ಬೇರೆಯವರನ್ನು ಬಾಳಲು ಬಿಡಿ. ನೀವು ಕೇಳ್ತಾ ಇದ್ದೀರಾ 102.2 MHz. ಇದು ಹಾಸನ ಆಕಾಶವಾಣಿ. ಈಗ ವೇಳೆ ಸರಿಯಾಗಿ 6:10. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿ ಬರಲಿರುವ ಕಾರ್ಯಕ್ರಮಗಳ ಮೇಲೆ ಒಂದು ಪಕ್ಷಿನೋಟ. ಇನ್ನು ಮುಂದೆ 6:20 ಗೀತೆ ಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ಚಿತ್ರಗೀತೆಗಳನ್ನು ಕೇಳಬಹುದು. 7:00 ಏರ್ನೆಕ್ಸ್ಟ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು ವಿಷಯ, ಭಾರತದ ಅಭಿವೃದ್ಧಿಯಲ್ಲಿ ಯುವಜನರ ಪಾತ್ರ. ಭಾಗವಹಿಸುತ್ತಾರೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು. 9:00 ಬೆಂಗಳೂರು ಕೇಂದ್ರದಿಂದ ಕೆ ಜಯಲಕ್ಷ್ಮಿ ಅವರಿಂದ ವಿಜ್ಞಾನದ ಸಾಕ್ಷರತೆಯ ಪ್ರಾಮುಖ್ಯತೆ ಕುರಿತು ಇಂಗ್ಲಿಷ್ನಲ್ಲಿ ಭಾಷಣವನ್ನು ಕೇಳಬಹುದು. 9:15 ಬೆಂಗಳೂರು ಕೇಂದ್ರದಿಂದ ಯುವವಾಣಿ. ಇದರಲ್ಲಿ ಸ್ಕೂಬಾ ಡ್ರೈವರ್ ಮತ್ತು ಅಂಡರ್ ವಾಟರ್ ಫೋಟೋಗ್ರಾಫರ್ ಧೀರಜ್ ಎಂ ನಂದ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಟಿಪಿ ಕಿರಣ್. 9:30 ದೆಹಲಿ ಕೇಂದ್ರದಿಂದ ರವಿವಾಸರಿಯ ಸಂಗೀತ ಸಭೆ. ಪಂಡಿತ್ ಪ್ರೇಮ್ ಕುಮಾರ್ ಮಲಿಕ್ ಅವರ ದೃಪದ್ ವಾದನವನ್ನು ಕೇಳಬಹುದು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ ಮೂಡಿಬರಲಿದೆ ಚಂದ್ರಶೇಖರ್ ದಂಬ್ಲೆ ಅವರಿಂದ. 6:20 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:50 ರೈತರಿಗೆ ಸಲಹೆ. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ